ಇದುವರೆಗೆ ಸುಮಧುರ ಗೀತಾ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ವೇಳೆ 5:30:45. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮುಂಗಾರು ಹಂಗಾಮಿನಲ್ಲಿ ಏಲಕ್ಕಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಸಕಲೇಶಪುರದ ದೋಣಿಗಾಲಿನ ಸಮೀಪದಲ್ಲಿರುವ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಶ್ರೀಕೃಷ್ಣ ಭಟ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರಿನಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡುತ್ತಿದ್ದೇವೆ. ಏಲಕ್ಕಿ ಈಗ ಒಂದು ಬಹಳ ಪ್ರಮುಖವಾದಂತಹ ಬೆಳೆಯಾಗಿದೆ. ಹೆಚ್ಚು ಹೆಚ್ಚು ಕೃಷಿಕರು ಏಲಕ್ಕಿ ಬೆಳೆಯತ್ತ ಆಕರ್ಷಿತರಾಗ್ತಿದ್ದಾರೆ, ಅದರ ಸಾಗುವಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಮುಂಗಾರು ಹಂಗಾಮು ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದಂತಹ ಒಂದು ಹಂಗಾಮು. ಯಾಕೆ ಅಂತ ಹೇಳಿದ್ರೆ ಫೆಬ್ರವರಿ ಮಾರ್ಚಿಂದ ಏಲಕ್ಕಿಯ ಹೂವು ಪ್ರಾರಂಭ ಆಗುತ್ತೆ. ಏಲಕ್ಕಿಯ ಹೂವು ಪ್ರಾರಂಭ ಆಗಿ ಸುಮಾರು ಜುಲೈ ಆಗಸ್ಟ್ ವರೆಗೂ ಕೂಡ ಹೂವು ಅರಳುತ್ತೆ, ಸೆಟ್ ಆಗುತ್ತೆ. ಈ ತರಹದ ಅನೇಕ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಏಲಕ್ಕಿ ತೋಟಗಳನ್ನು ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು, ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಅನ್ನುವಂಥದ್ದು ಒಂದು. ಎರಡನೇದಾಗಿ ಜೂನ್ ತಿಂಗಳಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ವಾಡಿಕೆಯಂತೆ ಮುಂಗಾರು ಮಳೆ ಪ್ರಾರಂಭ ಆಗುತ್ತೆ. ಮುಂಗಾರು ಮಳೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಈ ಮಳೆ ಹೆಚ್ಚಿರತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ರೋಗ ಮತ್ತು ಕೀಟಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಅವುಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲ್ನಲ್ಲಿ ಇರುವಂತಹ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಶ್ರೀಕೃಷ್ಣ ಭಟ್ ಅವರು ನಮ್ಮೊಂದಿಗೆ ಇದ್ದಾರೆ. ಶ್ರೀಕೃಷ್ಣ ಭಟ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏಲಕ್ಕಿ ಈಗ ನಮ್ಮ ಭಾಗದಲ್ಲಿ ಒಂದಷ್ಟು ಜನಪ್ರಿಯವಾದಂತಹ ಬೆಳೆ ಅಂತ ಹೇಳಿ ನಾವು ಕರಿಬಹುದು. ಹೆಚ್ಚು ಹೆಚ್ಚು ಕೃಷಿಕರು ಇದರತ್ತ ಹೆಚ್ಚು ಆಸಕ್ತಿಯನ್ನ ಒಲವನ್ನ ತೋರಿಸ್ತಾ ಇದ್ದಾರೆ. ಏಲಕ್ಕಿ ಬೆಳೆಯ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ ಡಾಕ್ಟ್ರೆ. ಹೌದು, ಏಲಕ್ಕಿ ನಿಜವಾಗಿ ಹೇಳಬೇಕಿದ್ರೆ ಒಂದು ಉತ್ತಮವಾದ ಸಂಬಾರ ಬೆಳೆ. ಆದರೆ ಏನಾಗುತ್ತೆ ಅಂದರೆ ಯಾವುದೇ ಕೃಷಿ ಇರಲಿ ನಾವು ಅದರ ಗುಣಮಟ್ಟ ಮತ್ತು ಉತ್ಪಾದನೆಯತ್ತ ಗಮನ ಹರಿಸಬೇಕು. ಹಾಗಿದ್ರೆ ಮಾತ್ರ ನಮಗೆ ಲಾಭ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಹವಾಮಾನ ವೈಪರೀತ್ಯವನ್ನು ನಾವು ಈಗ ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದ್ದೀವಿ. ವೈಪರೀತ್ಯ ಅಂದರೆ ಬೇಸಿಗೆ ಕಾಲ ಅಂದರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ನೀರಿನ ಕೊರತೆ ಉಂಟಾಗಿ ಬಹಳ ಸಮಸ್ಯೆ ಉಂಟಾಗ್ತಾ ಇದೆ. ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಏಲಕ್ಕಿ ಬೆಳೆಗೆ ಸಮಸ್ಯೆ ಉಂಟಾಗ್ತಾ ಇದೆ. ಯಾಕೆಂದ್ರೆ ಇದು ಹೂ ಅರಳುವ ಟೈಮ್ ಫೆಬ್ರವರಿಯಿಂದ ಶುರುವಾಗಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ತನಕ ಹೂ ಅರಳುತ್ತೆ. ಅಂದ್ರೆ ಸ್ಟ್ಯಾಗರ್ಡ್ ಫ್ಲವರಿಂಗ್ ಅನ್ಬಹುದು. ಪ್ರತಿ ತಿಂಗಳು ನಮಗೆ 20% ಹೂವನ್ನು ನೋಡಬಹುದು. ಅಂದ್ರೆ ಫೆಬ್ರವರಿ ಒಂದು 10% ಹೂ ಅರಳಿದ್ರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈಯಲ್ಲಿ 20-20%. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಮುಖ್ಯವಾಗಿ ಒಂದು ಗಿಡದಲ್ಲಿ ನಿಮಗೆ 50-60 ಹೂವನ್ನು ಅರಳುವುದನ್ನು ಕಾಣಬಹುದು ಪ್ರತಿ ದಿನ. ಈ ಟೈಮಲ್ಲಿ ನಾವು ನೀರು ಕೊಟ್ಟಿಲ್ಲ ಅಂದ್ರೆ ಬೇಸಿಗೆ ಕಾಲದಲ್ಲಿ ಉಷ್ಣತೆ ಜಾಸ್ತಿ ಆಗಿ ಹೂ ಡ್ರಾಪ್ ಆಗುತ್ತೆ, ಉದುರುತ್ತೆ. ಫ್ರೂಟ್ ಸೆಟ್ಟಿಂಗ್ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರತಿ ದಿನ 50-60 ಹೂ ಅರಳಿದ್ರೂ ಸಮೇತ 30-40 ಹೂ ಅಥವಾ ಕಾಯಿ ಈಚಲು ಉದುರಿ ಹೋಗುತ್ತೆ. ಸೊ ನಮಗೆ ಬೇಸಾಯಗಾರಿಗೆ ಒಂದು 60-80% ಲಾಸ್ ಉಂಟಾಗುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ನೀರಾವರಿಯ ಸೌಲಭ್ಯ ಒದಗಿಸಿಕೊಟ್ರೆ ತುಂಬಾ ಉತ್ತಮ. ಇಲ್ಲಾಂದ್ರೆ ತಂಪು ಹವಾಮಾನ ಇರಬೇಕು. ಅದು ಈಗಿನ ಹವಾಮಾನದಲ್ಲಿ ಈಗಿನ ದಿನಗಳಲ್ಲಿ ಅದು ಕಷ್ಟ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಹೌದು. ಸೊ ಇದನ್ನು ನಾವು ಕಂಟ್ರೋಲ್ ಹೇಗೆ ಮಾಡಬೇಕು ಅಂದ್ರೆ ಆ ಸಮಯದಲ್ಲಿ ಸ್ವಲ್ಪ ನೆರಳನ್ನು ಕೊಡಬೇಕು, ಒಂದು ಜಾಸ್ತಿ ನೆರಳು ಕೊಡಬಾರದು, ಒಂದು 50% ನೆರಳು ಕೊಡಲೇಬೇಕು ಇದಕ್ಕೆ. ಆಮೇಲೆ ದರಗನ್ನು ಹೊದಿಸಬೇಕು, ಆಗ ಕೂಲ್ ಆಗಿರುತ್ತೆ. ಆಮೇಲೆ ಆದಷ್ಟು ಮಟ್ಟಿಗೆ ನಾವು ನೀರಿನ ಒಂದು ವ್ಯವಸ್ಥೆ ಮಾಡಿದ್ರೆ ಉತ್ತಮ, ಅದೊಂದು ಅದೊಂದಾದ್ರೆ ಇನ್ನೊಂದು ಇದರಲ್ಲಿ ಜೇನು ಹುಳದ ಮೂಲಕ ಪರಾಗಸ್ಪರ್ಶ ನಡೆಯುತ್ತೆ. ಸೊ ಆದಷ್ಟು ಜೇನು ಹುಳಗಳ ಹಾರಾಟ ಇರುವ ಹಾಗೆ ನೋಡಬೇಕು. ಒಂದು ಪ್ರದೇಶದಲ್ಲಿ ನಾವು ಜೇನು ಪೆಟ್ಟಿಗೆ ಇಟ್ಟರೆ ಬಹಳ ಉತ್ತಮ, ಅಂದರೆ ಸೆಟ್ಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ನಮಗೆ ಅದರ ವೇಟೇಜ್ ಜಾಸ್ತಿ ಆಗುತ್ತೆ, ಆಮೇಲೆ ಇಳುವರಿ ಸಹ ಜಾಸ್ತಿ ಆಗುತ್ತೆ. ಹೌದು, ಹೀಗೆ ಈ ಎಲ್ಲ ಅಂಶಗಳ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕಾಗುತ್ತೆ. ಯಾಕೆ ಇಷ್ಟೊಂದು ದೀರ್ಘ ಅವಧಿಗೆ ಈ ಏಲಕ್ಕಿ ಹೂವು ಬಿಡುತ್ತೆ? ಯಾಕಂದ್ರೆ ಇದರ ಗುಣಧರ್ಮನೇ ಹಾಗೆ, ಈ ಏಲಕ್ಕಿ ಸ್ವಾಭಾವಿಕವಾಗಿ ಇದರ ಗುಣಧರ್ಮನೇ ಹಾಗೆ. ಅದು ಏಲಕ್ಕಿ ಈಗ ಪ್ಯಾನಿಕಲ್ ಅಂತೀವಿ ನಾವು, ಅದು ಹೊರಟ್ರೆ ನಿಮಗೆ ಡಿಸೆಂಬರ್ ಜನವರಿಲಿ ಹೊರಡುತ್ತೆ, ಅದು ಹೊರಟ್ರೆ ನಿಮಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಚೆನ್ನಾಗಿ ಹೂ ಹರಳಿಕ್ಕೆ ಶುರುವಾಗುತ್ತೆ. ಪ್ರತಿ ದಿನ ಹೂ ಹರಳುತ್ತೆ. ನಿಮಗೆ ಒಂದು ಗಿಡದಲ್ಲಿ ಚೆನ್ನಾಗಿ ಆದ್ರೆ 10,000-20,000 ಕಾಯಿಯನ್ನು ನಾವು ಹಾರ್ವೆಸ್ಟ್ ಮಾಡಬಹುದು. ಇನ್ನೊಂದು ಏನು ಮಾಡ್ಬೇಕಂದ್ರೆ, ಇನ್ನೊಂದಿದೆ ಮಳೆಗಾಲ ನೋಡಿ, ಸಾಧಾರಣ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಸ್ಟಾಪ್ ಆಗುತ್ತೆ. ಆಮೇಲೆ ಗಿಡ ಸ್ವಲ್ಪ ಬತ್ತಿದ್ರೆ ಒಳ್ಳೇದು, ಕಂಟಿನ್ಯೂಸ್ ನೀರು ಕೊಡ್ತಾನೆ ಇರಬಾರ್ದು. ನೀರು ಕೊಟ್ಟರೆ ಏನಾಗುತ್ತೆ ಅಂದ್ರೆ ಮೊದಲೇ ಈ ಗೆರೆ ಬರಲಿಕ್ಕೆ ಶುರು ಆಗುತ್ತೆ, ಹೊರಡುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಡಿಸೆಂಬರ್ ಆದ್ಮೇಲೆ ಜನವರಿಯಿಂದ ಮುಂದೆ ನಾವು ನೀರು ಕೊಟ್ಟರೆ ಉತ್ತಮ. ಆಮೇಲೆ ಫ್ರೀಕ್ವೆಂಟ್ ಆಗಿ ನೀರು ಕೊಡಬೇಕು, ಜಾಸ್ತಿ ಏನು ನೀರು ಬೇಡ, ಪ್ರತಿ ವಾರ ವಾರ ಕೊಟ್ಟರೆ ಇನ್ನೂ ಉತ್ತಮ. ಯಾಕಂದ್ರೆ ಅದು ತಂಪು ಕೂಲ್ ಆಗಿರುತ್ತೆ, ಆಮೇಲೆ ಹೂ ಅರಳಿದ ಹೂ ಸೆಟ್ಟಿಂಗ್ ಆಗುತ್ತೆ. ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೇಸಿಗೆ ಅಥವಾ ಬಿಸಿಲು ಹೆಚ್ಚಿರತಕ್ಕಂತ ಸಂದರ್ಭದಲ್ಲಿ ದರ್ಗನ್ನ ಹೊದಿಸ್ಬೇಕು ಅಂತ ಹೇಳಿದ್ರಿ, ಇದು ಹೂವುಗಳಿಗೆ ತೊಂದರೆ ಆಗೋದಿಲ್ವಾ? ದರ್ಗನ್ನ ಹೊದಿಸ್ತಕ್ಕಂಥದ್ದು ಹೂವುಗಳಿಗೆ ತೊಂದರೆ ಆಗದ ಹಾಗೆ ಹೇಗೆ ನಾವು ಜಾಗೃತಿಯನ್ನು ವಹಿಸಿ ದರ್ಗನ್ನ ಹೊದಿಸ್ಬೇಕು? ನಾನಾಗ್ಲೇ ಹೇಳಿದೆ, ಇದು ಪಾಲಿನೇಷನ್ ಪರಾಗಸ್ಪರ್ಶ ದುಂಬಿ ಮೂಲಕ ಜೇನುನೊಣದ ಮೂಲಕ ಆಗುತ್ತೆ 100% ಹೀಗೆ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಈ ದರಗು ಕವರ್ ಆದ್ರೆ ಅಥವಾ ಸ್ವಾಭಾವಿಕವಾಗಿ ಮರದ ಒಣಗಿದ ಎಲೆಗಳು ಇದರ ಮೇಲೆ ಬಿದ್ರೆ ಸಮಸ್ಯೆ ಆಗುತ್ತೆ. ಅದು ಮುಚ್ಚಿದ್ರೆ ಮತ್ತೆ ಪರಾಗಸ್ಪರ್ಶದ ಆಗಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಈ ಸಮಯದಲ್ಲಿ ಅಂದ್ರೆ ಈ ಜನವರಿ ಫೆಬ್ರವರಿಯಲ್ಲಿ ಅದನ್ನು ಬಿಡಿಸ್ಬೇಕು, ಬುಡವನ್ನು ಬಡ್ಡೆಯನ್ನು ಬಿಡಿಸಿ ಇದೆಲ್ಲ ತಳಭಾಗದಲ್ಲಿ ಇರುವಂತೆ ನೋಡ್ಬೇಕು. ಓಹೋ, ಈ ಎಲೆ ತರಗೆಲೆಲ್ಲ ಈ ಗೆರೆಯ ತಳಭಾಗದಲ್ಲಿ ಇರುವಂತೆ ನೋಡ್ಕೋಬೇಕು. ಓಹೋ, ಗೆರೆ ಕೆಳಗಡೆ ಇರ್ಬೇಕು, ಕೆಳಗಡೆ ಇರ್ಬೇಕು. ಮೇಲ್ಗಡೆ ಹಾಕಿದ್ರೆ ಹೂವಿಗೆ ತೊಂದರೆ ಆಗುತ್ತೆ, ಹೂವಿಗೆ ತೊಂದರೆ ಆಗುತ್ತೆ, ಅದು ಮುಚ್ಚಿ ಹೋಗುತ್ತೆ, ಆಗ ಪರಾಗಸ್ಪರ್ಶ ನಡೆಯಲ್ಲ. ಹೂವು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸೆಟ್ ಆಗಬೇಕು ಅಂತ ಹೇಳಿದ್ರೆ ಸಮರ್ಪಕವಾಗಿ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿವಸಗಳ ಕಾಲ ನಾವು ನೀರನ್ನು ನೀಡಬೇಕಾಗುತ್ತೆ? ಈಗ ಒಂದು ಗಿಡಕ್ಕೆ ಸಾಧಾರಣ 1 L ದಿನ ನೀರು ಬೇಕಾಗುತ್ತೆ. ಓಹೋ, ಏನಿಲ್ಲ ಅಂದ್ರೂ ನಾವು ವಾರ ವಾರ ಒಂದು ನೀರು ಕೊಟ್ಟರೆ ಸಾಕಾಗುತ್ತೆ. ಸ್ಪ್ರಿಂಕ್ಲರ್ ಮುಖಾಂತರ 2-3 ಗಂಟೆ ನೀರು ಕೊಟ್ಟರೆ ಸಾಕು, ಅದೊಂದು ಸೆಟ್ ಆಗ್ಲಿಕ್ಕೆ ಅದೊಂದು. ಆಮೇಲೆ ಟೆಂಪರೇಚರ್ ಆದಷ್ಟು 36 degrees ಕ್ರಾಸ್ ಆದ್ರೆ ಸೆಟ್ಟಿಂಗ್ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ತರ ಎಲ್ಲ ಮಾಡ್ಬೇಕಾಗುತ್ತೆ, ದರಗು ಹೊದಿಸಬೇಕು, ತಂಪಾಗಿರುವಂತ ನೋಡ್ಬೇಕು, ಸ್ಪ್ರಿಂಕ್ಲರ್ ಕೊಡಬೇಕು. ಈಗ ಡ್ರಿಪ್ ಅಷ್ಟು ಸೂಕ್ತ ಅಲ್ಲ, ಯಾಕಂದ್ರೆ ಏಲಕ್ಕಿ ಬೆಳೆಯುವ ಪ್ರದೇಶ ಸ್ವಲ್ಪ ಕೂಲ್ ಆಗಿದ್ರೆ ತಂಪಾಗಿದ್ರೆ ಸೆಟ್ಟಿಂಗ್ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಮೈಕ್ರೋ ಸ್ಪ್ರಿಂಕ್ಲರ್ ಅಥವಾ ಸ್ಪ್ರಿಂಕ್ಲರ್ ಅದನ್ನು ಅಳವಡಿಸಿಕೊಂಡ್ರೆ ಉತ್ತಮ. ಸ್ಪ್ರಿಂಕ್ಲರ್ ಆದ್ರೆ ಅಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ ಉಂಟು ಮಾಡುತ್ತೆ. ಹಾಗಾಗಿ ಸ್ಪ್ರಿಂಕ್ಲರ್ ಅನ್ನು ಬಳಸ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಹೌದು, ಅದಕ್ಕೆ ನಾನಾಗ್ಲೇ ಹೇಳಿದಂಗೆ ಟೆಂಪರೇಚರ್ ಎಲ್ಲೆಲ್ಲಿ 36 degrees ಜಾಸ್ತಿ ಆಗುತ್ತೆ, ನಿಜ ಹೇಳಬೇಕಾದ್ರೆ ನಾವು ಪುಣ್ಯವಂತರು. ಎಲ್ಲಿ ಈ ಏಲಕ್ಕಿ ಬೆಳೆಯುವ ಜಾಗ ಹಾಸನ ಇರ್ಬೋದು, ಸೋಮವಾರಪೇಟೆ, ಮಡಿಕೇರಿ, ಅವರು ಸಿರ್ಸಿಲು ಕೆಲವು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ಇಲ್ಲೆಲ್ಲ ಟೆಂಪರೇಚರ್ ಜಾಸ್ತಿ, ನಾವು ಸಮುದ್ರ ಮಟ್ಟದಿಂದ ಮೇಲೆ ಇರುವ ಕಾರಣ, ಅಂದ್ರೆ 1,000 feet ಮೇಲೆ ಇರುವ ಕಾರಣ ಕೂಲಾದ ಕ್ಲೈಮೇಟ್ ವಾತಾವರಣ ಇಲ್ಲಿ ಇದೆ. ಸೊ ಆದ ಕಾರಣ ನಾವು ಇಲ್ಲಿ ಚೆನ್ನಾಗಿ ಬೆಳಿಬಹುದು. ಇದೇ ಏಲಕ್ಕಿಯನ್ನು ನಾವು ಈಗ ಮಂಗಳೂರು ಸೈಡ್ ಅಥವಾ ಸಮುದ್ರ ಕಿನಾರೆಯಲ್ಲಿ ಬೆಳೆಯುವುದು ಕಷ್ಟ ಸಾಧ್ಯ, ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ದೌರ್ಭಾಗ್ಯ ಏನಂದ್ರೆ ಈ ಬೇಸಿಗೆಯಲ್ಲಿ ಹೂ ಅರಳೋದು ಇದು, ಈ ಮಾರ್ಚ್ ಏಪ್ರಿಲ್ ಮೇಲೆ ಆ ಟೈಮಲ್ಲಿ ನಿಮಗೆ ಟೆಂಪರೇಚರ್ 38-40 degrees ಕ್ರಾಸ್ ಆದ್ರೆ ಖಂಡಿತ ಸೆಟ್ಟಿಂಗ್ ಆಗಲ್ಲ. ಸೊ ನಮಗೆ ಅಲ್ಲೇ ಲಾಸ್ ಬರುತ್ತೆ, 60-70%. ಬಹುತೇಕ ಒಂದು 1/2 ಕೂಡ ಈ ಜೂನ್ ಜುಲೈ ತಿಂಗಳಿಗೆ ಸೆಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಒಂದಷ್ಟು ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಮಾಡೋದಾದ್ರೆ ಏನೆಲ್ಲ ಪೋಷಕಾಂಶಗಳನ್ನ ಏಲಕ್ಕಿ ಬೆಳೆಗೆ ನಾವು ಒದಗಿಸಿಕೊಡ್ಬೇಕು? ಹೌದು, ಏಲಕ್ಕಿ ಗಿಡ ನಡುವಾಗಲೇ ತುಂಬಾ ನಾವು ಮುತುವರ್ಜಿ ವಹಿಸಿ ನಡಬೇಕಾಗುತ್ತೆ. ಒಂದು ಇದೀಗ ಗಿಡ ಎಲ್ಲ ನರ್ಸರಿ ಸ್ಟೇಜ್ ಅಲ್ಲಿದೆ. ಹೌದು, ಇದನ್ನು ನಾವು ಮೇ ಜೂನ್ ಅಲ್ಲಿ ನಡಬೇಕು. ಸೊ ಗುಂಡಿ ಪ್ರಮುಖ ಪಾತ್ರ ವಹಿಸುತ್ತೆ ಇಲ್ಲಿ. ಗುದ್ಲಿ ಗುಂಡಿಯ ಬದಲು ಮೊದಲೆಲ್ಲ ನಾವು ಏನ್ ಮಾಡ್ತಾ ಇದ್ದೇವೆ, ಗುದ್ಲಿ ಗುಂಡಿ ಮಾಡಿ ನಡ್ತಾ ಇದ್ವಿ. ಅದ್ರ ಬದಲು 2 feet ಉದ್ದ, 2 feet ಅಗಲ, ಆಳ ಜಾಸ್ತಿ ಏನು ಬೇಕಾಗಲ್ಲ, 1 feet ಸಾಕು. ಯಾಕಂದ್ರೆ ರೂಟ್ ಸಿಸ್ಟಮ್ ಏನು ಜಾಸ್ತಿ ಆಳಕ್ಕೆ ಹೋಗಲ್ಲ. ಈ ತರ ಗುಂಡಿ ಮಾಡಿ ಕಂಪೋಸ್ಟ್ ಗೊಬ್ಬರ ಹಾಕ್ಬೇಕು. ಏಲಕ್ಕಿ ತುಂಬಾ ರೆಸ್ಪಾನ್ಸ್ ಮಾಡುತ್ತೆ. ಇಳುವರಿ ಜಾಸ್ತಿ ಆಗ್ಬೇಕಾದ್ರೆ ಈ ತರ ಸೆಗಣಿ ಗೊಬ್ಬರ ಅಥವಾ ಕಂಪೋಸ್ಟ್ ಗೊಬ್ಬರವನ್ನು ಕೊಡ್ಬೇಕು. ಸೊ ನಾವು ಗುಂಡಿ ಮಾಡುವ ಟೈಮ್ ಅಲ್ಲಿ ಕಂಪೋಸ್ಟ್ ಗೊಬ್ಬರ ಹಾಕಿ ಮುಚ್ಚಿ ಜೊತೆಗೆ ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕ್ಬಹುದು. ಮುಚ್ಚಿ ಒಂದು 15 ದಿನ ಆದ್ರೂ ಹಾಗೆ ಬಿಡ್ಬೇಕಾಗತ್ತೆ. ನಾವು ಇವತ್ತು ಗುಂಡಿ ಮಾಡಿ ನಾಳೆ ನಡೋದಲ್ಲ. ಸೊ ಏನಾಗುತ್ತೆ ಅಂದ್ರೆ ಅಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತೆ, ಅದೆಲ್ಲ ಡೆವಲಪ್ ಆಗಿ ಮಲ್ಟಿಪ್ಲೈ ಆಗಿ ಆಮೇಲೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆಮೇಲೆ ನಾವು ಮುಂಗಾರು ಪ್ರಾರಂಭದಲ್ಲೇ ಗಿಡ ನೆಡಬೇಕು. ಯಾಕಂದ್ರೆ ಹೆವಿ ಮಳೆ ಬರುವ ಟೈಮ್ ನಿಮಗೆ ಜುಲೈ ತಿಂಗಳಲ್ಲಿ ರೂಟ್ ಸಿಸ್ಟಮ್ ಚೆನ್ನಾಗಿ ಬೆಳವಣಿಗೆ ಆಗಿರ್ಬೇಕು, ಇಲ್ಲಾಂದ್ರೆ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಮೊದಲೇ ಮೇ ಜೂನ್ ಅಲ್ಲೇ ಗಿಡ ನೆಡಬೇಕು. ನೀರಾವರಿ ಸೌಕರ್ಯ ಇದ್ರೆ ಸ್ವಲ್ಪ ಬೇಗನೆ ನೆಡಬಹುದು, ಮಳೆ ಪ್ರಾರಂಭ ಒಂದು 2 ವಾರ ಮೊದಲೇ ನೆಡಬಹುದು. ಆ ಟೈಮಲ್ಲಿ ಈ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗಿ ಕೊಳೆ ರೋಗ ಸಮಸ್ಯೆ ಬರೋಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಗಿಡ ಹಾಕ್ಬಹುದು. ಕೆಲವು ನೀರು ನಿಲ್ಲುವ ಜಾಗ ಆದ್ರೆ ಗದ್ದೆ ಪ್ರದೇಶ ಆದ್ರೆ ಆಗಸ್ಟ್ ತಿಂಗಳಲ್ಲಿ ಹಾಕ್ಬಹುದು. ಏನೇ ಇದ್ರೂ ಇಲ್ಲಿ ನೀರು ನಿಲ್ಬಾರ್ದು, ಗದ್ದೆಯಲ್ಲಿ ಸಮೇತ ಏಲಕ್ಕಿ ಕೃಷಿಯನ್ನು ಮಾಡಬಹುದು. ಎರಡು ವಿಚಾರವನ್ನು ನಾವು ತಿಳ್ಕೋಬೇಕಾಗಿದೆ. ಇಲ್ಲಿ ಒಂದು ನೀರು ನಿಲ್ಬಾರ್ದು, ಚರಂಡಿ ವ್ಯವಸ್ಥೆ ಇರಬೇಕು. ಆಮೇಲೆ ಗದ್ದೆ ಆದ್ರೂ ಸಮೇತ ನೆರಳಿನ ವ್ಯವಸ್ಥೆ ಮಾಡ್ಕೋಬೇಕು. 50% ನೆರಳು ಇರಲೇಬೇಕು, ಇಲ್ಲಾಂದ್ರೆ ಈ ಗಿಡ ಚೆನ್ನಾಗಿ ಫಸಲು ಕೊಡೋದಿಲ್ಲ. ಈ ಒಂದು ಏಲಕ್ಕಿಯನ್ನ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು? ಗುಂಡಿಯನ್ನ ತೆಗೆಯುವಂತದ್ದಾಗ್ಲಿ, ಗುಂಡಿಯನ್ನ ತುಂಬುವಂತದ್ದಾಗ್ಲಿ, ಗಿಡವನ್ನು ನಾಟಿ ಮಾಡುವಂತದ್ದಾಗ್ಲಿ, ಈ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು? ಇದು ಹೌದು ಒಂದು ಪ್ರಮುಖ ಅಂಶ, ನಾಟಿ ಕ್ರಮ ಒಂದು ಇಲ್ಲಿ ಪ್ರಮುಖ ಅಂಶ. ಇಲ್ಲಿ ನಾವು ಮೊದಲು ಏನ್ ಮಾಡಬೇಕಂದ್ರೆ ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿಕೊಂಡಿರ್ಬೇಕು. ನಾವೀಗ ಆಲ್ರೆಡಿ ನಮ್ಮ ಗಿಡ ಎಲ್ಲ ನರ್ಸರಿಯಲ್ಲಿ ಇದೆ, ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿ ಆಮೇಲೆ ನಾವು ಈ ಮೇ ಜೂನ್ ಅಲ್ಲಿ ಗುಂಡಿ ಮಾಡಿ ಮೇಲೆ ಗಿಡವನ್ನು ನೆಡಬೇಕು, ಮೇಲ್ಗಡೆ ನೆಡಬೇಕು, ಜಾಸ್ತಿ ಆಳದಲ್ಲಿ ನೆಡಬಾರ್ದು. ಯಾಕಂದ್ರೆ ಕಂದುಗಳು ಬರುವುದು ಅದರ ಬುಡದಿಂದ, ಹೊಸ ಹೊಸ ಕಂದುಗಳು ಬರುತ್ತೆ. ಜಾಸ್ತಿ ಆಳದಲ್ಲಿ ನೆಟ್ರೆ ಏನಾಗುತ್ತೆ ಅಂದ್ರೆ ಕೊಳತು ಹೋಗುತ್ತೆ, ಅದು ಹೊಸ ಹೊಸ ಕಣ್ಣುಗಳು ಮುಚ್ಚಿ ಹೋಗಿ ಕೊಳತು ಹೋಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಮೇಲ್ಗಡೆ ನೆಟ್ಟು ಒಂದು ಕೋಲಿನ ಸಪೋರ್ಟ್ ನ ಮುಖಾಂತರ ಕಟ್ಟಬೇಕು. ಈ ತರ ಮಾಡಿದ್ರೆ ಹೊಸ ಹೊಸ ಕಂದುಗಳು ಬರುತ್ತೆ. ಇನ್ನು ಒಂದು ವಿಚಾರ ಏನಂದ್ರೆ ಈ ಗೊಬ್ಬರ ಈಗ ಅಗತ್ಯ ಇಲ್ಲ, ಕಂಪೋಸ್ಟ್ ಗೊಬ್ಬರ ಸಾಕಾಗತ್ತೆ. ಆಮೇಲೆ ನಾವು ಗೊಬ್ಬರ ಕೊಟ್ರೆ ಉತ್ತಮ, ಸಾವಯವ ರೀತಿಯಲ್ಲಿಯೂ ಬೆಳಿಬಹುದು. ಇದಕ್ಕೆ ಉತ್ಕೃಷ್ಟವಾದ ಗೊಬ್ಬರ ಏನಂದ್ರೆ ಸೆಗಣಿ ಗೊಬ್ಬರ. ಸೆಗಣಿ ಗೊಬ್ಬರದ ಇದರ ಬದಲು ಸೆಗಣಿ ಜಾಸ್ತಿ ಇಲ್ಲ ಅಂದ್ರೆ ಈ ತರನು ಮಾಡ್ಕೋಬಹುದು. ಈ ಪಂಚಗವ್ಯದ ತರ, ಪಂಚಗವ್ಯ ಆದ್ರೆ ಇನ್ನೂ ಉತ್ತಮ. ಒಂದು ಬ್ಯಾರಲ್ಗೆ ಒಂದು 20 ಕೆಜಿ ಸೆಗಣಿ, ಒಂದು 5-10 ಲೀಟರ್ ಗಂಜಳ, ಆಮೇಲೆ ಒಂದು ಹಿಡಿ ಕಾಡು ಮಣ್ಣು, ಇದು ಬಹಳ ಇಂಪಾರ್ಟೆಂಟ್. ಅದನ್ನ ಹಾಕಿ 1-2 ಕೆಜಿ ಬೆಲ್ಲ ಹಾಕಿ ಒಂದು ವಾರ ಬಿಟ್ಟು ನಾವು ಈ ಬಡ್ಡೆಗೆ ಸುರಿಬೇಕು, ಒಂದು 4-4 ಲೀಟರ್. ಸೊ ಈ ತರ ಮಾಡಿದ್ರೆ ಒಂದೇ 2 ವರ್ಷದಲ್ಲಿ ಚೆನ್ನಾಗಿ ಈ ಕಂದುಗಳ ಬೆಳವಣಿಗೆ ಆಗಿ ನಮಗೆ ಉತ್ತಮ ಫಸಲು ಬರುತ್ತೆ. ನಾವೀಗ ನಮ್ಮ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರ ಸಕಲೇಶ್ಪುರದಲ್ಲಿ ನಮಗೆ ಆಶ್ಚರ್ಯ ಇತ್ತು. ಈ ತರ ನಾವು ಪಂಚಗವ್ಯವನ್ನು ಹಾಕಿದ್ರೆ ಒಂದೇ ವರ್ಷದಲ್ಲಿ ಇಳುವರಿ ಬರುತ್ತೆ. ಅದು 2 ಕಾರಣ ಇರಬಹುದು. ಒಂದು ತಳಿ, ಉತ್ತಮ ತಳಿ ಹಾಕಿದ್ವಿ, ಹೈಬ್ರಿಡ್ ತಳಿ, ಜೊತೆಗೆ ನಾವು ಈ ತರ ಹೆಚ್ಚು ಸಾವಯವ ಅಂಶಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಜಾಸ್ತಿ ಇಳುವರಿ ಬೇಕಿದ್ರೆ ಇದೇ ಸಾಕಾಗತ್ತೆ. ನಾನು ಆಗ್ಲೇ ಹೇಳಿದೆ, ಕೇರಳದಲ್ಲಿ ಒಬ್ಬರು 5 ಕೆಜಿ ತನಕ ಒಂದು ಗಿಡದಲ್ಲಿ ಫಸಲನ್ನು ಪಡಿಬಹುದು. 5 ಕೆಜಿ ಒಣ ಏಲಕ್ಕಿಯನ್ನು ಹೇಳ್ತಾ ಇದ್ದೇನೆ. ನನಗೆ ಆಶ್ಚರ್ಯ ಆಯ್ತು, ನಾನು ನಂಬಲಿಲ್ಲ. ಅಲ್ಲಿ ಹೋಗಿ ನಾನು ನೋಡಿದ ಮೇಲೆ ನಾನು ಕೌಂಟ್ ಮಾಡಿದೆ. ಆ ಟೈಮಲ್ಲೇ 49,000 ಕಾಯಿಗಳನ್ನು ನಾನು ಲೆಕ್ಕ ಹಾಕಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಅವರು ಈ ಸೆಗಣಿ ಗೊಬ್ಬರವನ್ನು ಹಾಕ್ತಾರೆ, ಸ್ಲರಿಯನ್ನು ಹಾಕ್ತಾರೆ, ಜೊತೆಗೆ NPKಯನ್ನು ಕೊಡಬೇಕು. ಅದೇನು ಜಾಸ್ತಿ ಬೇಡ, ವರ್ಷದಲ್ಲಿ 2 ಸಲ ಕೊಟ್ಟರೆ ಉತ್ತಮ, ಇನ್ನೂ ಉತ್ತಮ. ಜಾಸ್ತಿ ಏನು ಬೇಕಾಗಲ್ಲ. ಈ NPK ಯೂರಿಯಾ ಉದಾಹರಣೆ ಕೊಡಬೇಕಿದ್ರೆ ಒಂದು 90 ಕೆಜಿ ಯೂರಿಯಾ, ಒಂದು 200 ಕೆಜಿ ಸೂಪರ್ ಫಾಸ್ಫೇಟ್, ಮಸೂರಿ ಫಾಸ್ ಅಂತೀವಲ್ಲ, ಆಮೇಲೆ ಒಂದು 150 ಕೆಜಿ MOP ಪೊಟ್ಯಾಶ್, ಇವುಗಳ ಮಿಶ್ರಣವನ್ನು ಮಾಡಿ ಒಂದೊಂದು ಗಿಡಕ್ಕೆ ಒಂದು 150 ಗ್ರಾಮ್ನಷ್ಟು ಒಂದೊಂದು ಗಿಡಕ್ಕೆ ಹಾಕಿದ್ರೆ ಸಾಕಾಗುತ್ತೆ. ಇನ್ನೇನಾಗುತ್ತೆ ಅಂದ್ರೆ ಓಕೆ, ಗೊಬ್ಬರ ಕೊಟ್ಟಾಯ್ತು, ಗೊಬ್ಬರ ಕಟ್ಟಮೇಲೆ ಆಮೇಲೆ ಶುರುವಾಗುತ್ತೆ ಯಾವುದು, ಕೀಟಗಳ ಹಾವಳಿ. ನಾವು ಎಲ್ಲೆಲ್ಲಿ ಗೊಬ್ಬರ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಕೀಟಗಳ ಹಾವಳಿ ಶುರುವಾಗುತ್ತೆ. ಇಲ್ಲಿಗೆ ಏಲಕ್ಕಿಗೆ ಬರೋ ಪ್ರಮುಖವಾದ ಕೀಟ ಏನಂದ್ರೆ, ಈಗ ನಾವು ಜೂನ್ ಅಲ್ಲಿ ಗಿಡ ನೆಟ್ಟರೆ ನಿಮಗೆ ಆಗಸ್ಟ್ ಅಲ್ಲಿ ಚೆನ್ನಾಗಿ ಹೊಸ ಹೊಸ ಕಂದು ಬರುತ್ತೆ. ಒಂದು ಕಂದು ಹಾಕಿದ್ರೆ ಒಂದು 20-30 ಕಂದು ಬರುತ್ತೆ ಆ ಟೈಮಲ್ಲಿ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನುಸಿ ನೋಣದ ಹಾವಳಿ ಇದಕ್ಕೆ ಜಾಸ್ತಿ, ಅಂದ್ರೆ ಶೂಟ್ ಫ್ಲೈ ಅಂತೀವಿ. ಇದು ನಾವು ಯಾವ ಸ್ಪ್ರೇಯನ್ನು ಮಾಡಿದ್ರು ಬಗ್ಗಲ್ಲ. ಸೊ ಅದಕ್ಕೆ ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ವಿ. ಅದಕ್ಕೇನು ಖರ್ಚೇನು ಜಾಸ್ತಿ ಬರಲ್ಲ, ಒಂದು 5 ರೂಪಾಯಿ ಖರ್ಚಿದ್ರೆ ಸಾಕು. ಒಂದು ಫಿಶ್ ಮೀಲ್ ಟ್ರ್ಯಾಪ್ ಅಂತೀವಿ, ಅಂದ್ರೆ ಒಂದು ಚಾಕ್ಲೇಟ್ ಡಬ್ಬವನ್ನು ತಗೊಬಂದು ಅದಕ್ಕೆ ಒಂದು ಕಾಲು ಭಾಗ ನೀರು ಹಾಕಬೇಕು, ಅಲ್ಲಿ ಒಂದೊಂದು ಎರಡು ಮೂರು ನಾಲ್ಕು ಪೀಸ್ ಮೀನು ಹಾಕಬೇಕು. ಆಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಎಂ ಎಲ್ ಯಾವ್ದಾದ್ರು ಇನ್ಸೆಕ್ಟಿಸೈಡ್ ಕೀಟನಾಶಕ, ಡೆಕ್ಲೋರೋವಾಸ್ ಇರ್ಬೋದು, ಹಮ್ಲ ಇರ್ಬೋದು, ಕರಾಟೆ, ಅದು ಜಾಸ್ತಿ ಬೇಡ, ಒಂದು ಎರಡರಿಂದ ಮೂರು ಎಂ ಎಲ್ ಹಾಕಬೇಕು. ಹಾಕಿ ಮುಚ್ಚಳ ಹಾಕಬೇಕು, ಮುಚ್ಚಳದ ಒಂದು ಮೂರು ನಾಲ್ಕು ಇಂಚು ಕೆಳಗಡೆ ಎರಡು ಅಥವಾ ಮೂರು ತೂತವನ್ನು ಮಾಡಬೇಕು. ತೂತ ಅಂದ್ರೆ ಒಂದು ಐದು ರೂಪಾಯಿ ಕಾಯಿನ್ ಇದೆಯಲ್ಲ, ಆ ಗಾತ್ರ ತೂತ್ರ ಸಾಕು. ಹೀಗೆ ಮಾಡೋ ಉದ್ದೇಶ ಏನಂದ್ರೆ, ಮೀನಿನ ವಾಸನೆಗೆ ಈ ಕೀಟ, ಈ ನುಸಿನಣ ಆ ರಂಧ್ರದ ಮೂಲಕ ಒಳಗೆ ಹೋಗಿ ಸುತ್ತಾಡುತ್ತೆ. ಅಂದ್ರೆ ಸುತ್ತಾಡಿ ಸುತ್ತಾಡಿ ಏನಾಗುತ್ತೆ, ತಲೆ ಸುತ್ತಿ ಆ ನೀರಲ್ಲಿ ಬಿದ್ದು ಸತ್ತು ಹೋಗುತ್ತೆ. ಅದು ಯಾಕೆ ಹಾಗಾಗುತ್ತೆ ಅಂದ್ರೆ, ನಾವು ಒಳಗಡೆ ಎರಡು ಮೂರು ಎಂ ಎಲ್ ಈ ಕೀಟನಾಶಕವನ್ನು ಹಾಕಿದ್ವಿಲ್ಲ, ಮೀನಿನ ವಾಸನೆಗೆ ಒಳಗೆ ಹೋಗುತ್ತೆ, ಅಲ್ಲಿ ಸುತ್ತಾಡಿ ಸುತ್ತಾಡಿ ಈ ವಾಸನೆಗೆ ತಲೆ ಸುತ್ತಿ ಸತ್ತು ಹೋಗುತ್ತೆ. ಸೊ ಇದೊಂದು ಸರಳ ವಿಧಾನ. ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಯಾರೇ ಬೆಳೆಗಾರ ಇರಲಿ, ಏಲಕ್ಕಿ ಬೆಳೆಗಾರ ಇರಲಿ, ಇದನ್ನು ಒಂದು ಅಳವಡಿಸಿಕೊಂಡ್ರೆ ಒಂದು ಎಕರೆಗೆ ಒಂದು ನಾಲ್ಕೈದು ಡಬ್ಬ, ಹೆಚ್ಚೇನು ಬೇಡ. ಇದು ಜಾಸ್ತಿ ಎತ್ತರದಲ್ಲಿ ಕಟ್ಟಬಾರ್ದು, ಒಂದು ನಾಲ್ಕು ಅಡಿ ಎತ್ತರ. ಯಾಕಂದ್ರೆ ಈ ಹುಳ, ಈ ನೊಣ, ಅದು ನಮ್ಮ ಮನೆಯಲ್ಲಿರುವ ನೊಣ ಅದೇ ತರ ಕಾಣುತ್ತೆ, ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದೆಲ್ಲ ಇದರಲ್ಲಿ ಬಿದ್ದು ಸತ್ತು ಹೋಗುತ್ತೆ. ಹೀಗೆ ನಾವು ಈ ಒಂದು ಏಲಕ್ಕಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ಕೀಟವನ್ನ ನಿಯಂತ್ರಣವನ್ನ ಮಾಡಬಹುದು ಅನ್ನುವಂಥದ್ದು. ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಸಾಕಷ್ಟು ಸುಧಾರಿತ ತಳಿಗಳು ಏಲಕ್ಕಿ ಬೆಳೆಯಲ್ಲಿ ಬಂದಿರತಕ್ಕಂಥದ್ದು. ನಮ್ಮ ಭಾಗಕ್ಕೆ ಸೂಕ್ತವಾಗತಕ್ಕಂತಹ ತಳಿ ಯಾವುದು, ಅದರ ವಿಶೇಷತೆಗಳೇನು, ಯಾವ ತಳಿಯನ್ನ ನೀವು ಶಿಫಾರಸು ಮಾಡ್ತೀರಾ? ಇಲ್ಲಿ ತಳಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಯಾವುದೇ ಕೃಷಿ ಇರಲಿ, ಅಡಿಕೆ ಇರಲಿ, ತೆಂಗಿರಲಿ, ಅಥವಾ ಮೆಣಸು ಇರಲಿ, ಏಲಕ್ಕಿ ಇರಲಿ, ತಳಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ತಳಿ ಒಂದೇ ಅಲ್ಲ, ಆ ಏರಿಯಕ್ಕೆ ಸೂಕ್ತವಾದ ತಳಿ ಅದು ಬಹಳ ಇಂಪಾರ್ಟೆಂಟ್. ಏಲಕ್ಕಿಯಲ್ಲಿ ಮೂರು ತರದ ತಳಿಗಳನ್ನು ಕಾಣಬಹುದು, ಒಂದು ಮಲಬಾರ್ ತಳಿ, ಇನ್ನೊಂದು ಮೈಸೂರು ತಳಿ, ಮತ್ತೊಂದು ಒಳಕ್ಕ ತಳಿ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನಾವು ಮಲಬಾರ್ ತಳಿಯನ್ನು ಬೆಳಿತೀವಿ, ಕೇರಳದಲ್ಲಿ ಮೈಸೂರು ತಳಿಯನ್ನು ಬೆಳೀತಾರೆ, ಯಾಕೆ ಆ ಪ್ರದೇಶಕ್ಕೆ ಸೂಕ್ತವಾದ ತಳಿ. ಇನ್ನೊಂದು ಒಳಕ್ಕ ಅಂತ ಇದೆ, ಅಂದ್ರೆ ಮಲಬಾರ್ ಮತ್ತು ಈ ಮೈಸೂರು ತಳಿ ಇವೆರಡರ ಸಂಕರದಿಂದ ಉಂಟಾದಂತಹ ತಳಿ, ಹೈಬ್ರಿಡ್ ತಳಿ, ನ್ಯಾಚುರಲ್ ಹೈಬ್ರಿಡ್ ಅನ್ಬಹುದು, ಅದು ಒಳಕ್ಕ ತಳಿ. ಇದನ್ನು ಸಾಧಾರಣವಾಗಿ ಕೇರಳ ತಮಿಳುನಾಡಲ್ಲಿ ಬೆಳೀತಾರೆ. ಕೇರಳದ ತಳಿ ಚೆನ್ನಾಗಿದೆ, ಯಾಕಂದ್ರೆ ಅಲ್ಲಿ ಮೊದಲಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಮೊನೋಕ್ರಾಪ್ ಅನ್ಬಹುದು, ಅಲ್ಲಿ ಏಲಕ್ಕಿ ಬಿಟ್ಟು ಬೇರೆ ಕೃಷಿ ಇಡುಕಿ ಡಿಸ್ಟ್ರಿಕ್ಟ್ ಅಲ್ಲಿ ಕಷ್ಟ. ಸೊ ಅವರು ಅದಕ್ಕೆ ಮುತುವರ್ಜಿಯಿಂದ ಅಲ್ಲಿ ಚೆನ್ನಾಗಿ ಬೇಸಾಯ ಕ್ರಮವನ್ನು ಅಳವಡಿಸಿಕೊಂಡು ಅವರು ಬೆಳೆಯುತ್ತಾರೆ. ಆಮೇಲೆ ಪಶ್ಚಿಮ ಘಟ್ಟದಲ್ಲಿ ಅವರಿಗೆ ಉತ್ತಮ ತಳಿ ದೊರಕಿದೆ. ಅವರಿಗೆ ಮಲಬಾರ್ ತಳಿ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ. ನಮಗೆ ಇಲ್ಲಿ ಸಮಸ್ಯೆ ಏನಂದ್ರೆ, ನಾವು ಮಲಬಾರ್ ತಳಿಯನ್ನು ಬೆಳಿತೀವಿ, ಆ ತಳಿ ಇಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಈ ಹವಾಮಾನ ಅದಕ್ಕೆ ಅಷ್ಟು ಸೂಕ್ತ ಅಲ್ಲ. ಇಲ್ಲಿ ನಾವು ಮಲಬಾರ್ ತಳಿಯನ್ನು ಬೆಳಿತೀವಿ. ಇಲ್ಲಿ ಸಮಸ್ಯೆ ಏನಂದ್ರೆ, ಮಲಬಾರ್ ತಳಿ ಇಳುವರಿ ಕಡಿಮೆ. ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಕ್ಯಾರೆಕ್ಟರ್ ನೋಡಿದ್ರೆ, ಅಂದ್ರೆ ನಮಗೆ ಇಳುವರಿಗೆ ಪೂರಕವಾದ ಒಂದು ಇದಿಲ್ಲ, ಕ್ಯಾರೆಕ್ಟರ್ ಇಲ್ಲ ನಮ್ಮ ಮಲಬಾರ್ ತಳಿಯಲ್ಲಿ. ಸೊ ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಸಂಶೋಧನಾದಲ್ಲಿ ಈ ಮಲಬಾರ್ ತಳಿ ಮತ್ತು ಕೇರಳದ ಮೈಸೂರು ತಳಿಯನ್ನು ಎರಡನ್ನು ಕ್ರಾಸ್ ಮಾಡಿ ನಾವು ಹೊಸ ಹೈಬ್ರಿಡ್ ಅನ್ನು ಡೆವಲಪ್ ಮಾಡಿದ್ವಿ. ಇದು ತುಂಬಾ ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ. ಯಾಕೆಂದ್ರೆ ಮಲಬಾರ್ ತಳಿಯಲ್ಲಿ ಅಷ್ಟು ಉತ್ತಮ ಗುಣ ಹೊಂದಿಲ್ಲ, ನಾನು ಮೊದಲೇ ಹೇಳ್ತಾ ಇದ್ದೆ. ಯಾಕೆಂದ್ರೆ ಅಲ್ಲಿ ಗೆರೆಗಳ ಉದ್ದ ಸ್ವಲ್ಪ ಕಡಿಮೆ ಇದೆ, ಆಮೇಲೆ ಗೆರೆಯಲ್ಲಿರುವ ಗೊಂಚಲುಗಳ ಸಂಖ್ಯೆ ಕಡಿಮೆ ಇದೆ. ಇದೆಲ್ಲ ಇಳುವರಿಗೆ ಪೂರಕವಾದ ಅಂಶಗಳು. ಆಮೇಲೆ ಈ ಗೊಂಚಲುಗಳಲ್ಲಿ ಕಾಯಿಗಳ ಸಂಖ್ಯೆ ಕಡಿಮೆ ಇದೆ, ನಮಗೆ ಎರಡರಿಂದ ಮೂರು ಕಾಯಿ ಮಲಬಾರ ತಳಿಯಲ್ಲಿ ಸಿಗ್ಬಹುದು, ಆದ್ರೆ ಕೇರಳದಲ್ಲಿ ತಳಿಯಲ್ಲಿ 15-20 ಕಾಯಿಗಳನ್ನು ನೋಡಬಹುದು. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂದ್ರೆ, ಆಮೇಲೆ ಸೈಜ್ ಅಲ್ಲಿ ಕೇರಳ ತಳಿಯಲ್ಲಿ ಕಾಯಿಗಳ ಸೈಜ್ ಅಂದ್ರೆ ದಪ್ಪನೆ ಗಾತ್ರ ದೊಡ್ಡದಾಗಿದೆ, ಆಮೇಲೆ ಗ್ರೀನ್ ಕಲರ್ ಇದೆ. ನಾವು ಈ ತರ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಂದ್ರೆ F1 ಜನರೇಷನ್ ಅಂತೀವಿ, ಅಲ್ಲಿ ನಮಗೆ ಇದು ಎರಡರ ಸಂಕರ ಆದ ಕಾರಣ ಉತ್ತಮವಾದ ಅಂಶವನ್ನು ನಾವು ನೋಡಿದ್ದೀವಿ, ಪಡೀತಾ ಇದ್ವಿ, ಹಾಗೆ ಇಳುವರಿ ಸಹ ಚೆನ್ನಾಗಿ ಬರ್ತಾ ಇದೆ. ಈಗ ಏಲಕ್ಕಿಯಲ್ಲಿ ಒಂದು ಒಳ್ಳೆ ಇಳುವರಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ? ಹೌದು, ಇಲ್ಲಿ ಮೂರು ನಾಲ್ಕು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಪ್ರಮುಖ ಅಂಶ ತಳಿ, ಉತ್ತಮವಾದ ಆ ಪ್ರದೇಶಕ್ಕೂ ಸೂಕ್ತವಾದ ತಳಿ ಒಂದು, ಅದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಆಮೇಲೆ ನೀರಾವರಿ ವ್ಯವಸ್ಥೆ ಮಾಡಬೇಕು ಮಾರ್ಚ್ ಏಪ್ರಿಲ್ ಮೇಲೆ, ಯಾಕೆ ನಾನು ಆಗಲೇ ಹೇಳಿದೆ 60% ಹೂ ಅರಳುವ ಟೈಮ್ ಬೇಸಿಗೆ ಕಾಲ, ಈ ಟೈಮಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ನಾವು ಅದಕ್ಕೆ ಏನು ಮಾಡಬೇಕಂದ್ರೆ, ಜಾಸ್ತಿ ಜಾಗದಲ್ಲಿ ಬೇಸಾಯ ಮಾಡೋ ಬದಲು ಕಡಿಮೆ ಜಾಗದಲ್ಲಿ ಅಧಿಕ ಉತ್ಪಾದನೆ, ಪ್ರಿಸಿಷನ್ ಅಗ್ರಿಕಲ್ಚರ್ ಅಂದ್ರೆ ಬರೀ 100 ಗಿಡದಲ್ಲೇ ನಮಗೆ 200 kg ಕಳಿಬಹುದು. ಅಂದ್ರೆ ಆ ತರ ನಾವು ಬೇಸಾಯ ಕ್ರಮವನ್ನು ಅಳವಡಿಸಿಕೊಳ್ಬೇಕು. ಈಗ ನೀರು ಆ ಟೈಮಲ್ಲಿ ನೀರು ಕೊಡಬೇಕಾಗತ್ತೆ. ಆಮೇಲೆ ಕೀಟ ಮತ್ತು ರೋಗ ಇದ್ರೆ ಅದಕ್ಕೆ ಬೇಕಾದ ಸ್ಪೆಸಿಫಿಕ್ ಫಂಗಿಸೈಡ್ ಇದೆ ಅಥವಾ ಪೆಸ್ಟಿಸೈಡ್ ಕೀಟನಾಶಕ ಈಗ ಮಾರುಕಟ್ಟೆಯಲ್ಲಿ ಇದೆ, ಅದಕ್ಕೆ ಯಾವುದು ಸೂಕ್ತವಾದ ಕೀಟ ಅಥವಾ ರೋಗನಾಶಕವನ್ನು ನಾವು ಸಿಂಪಡಣೆ ಮಾಡಬೇಕು. ಇಲ್ಲಿ ಜಾಸ್ತಿ ಏನು ರೋಗ ಕೀಟ ಇಲ್ಲ, ನಾನಾಗಲೇ ಶೂಟ್ ಫ್ಲೈ ಬಗ್ಗೆ ಹೇಳಿದೆ. ಇನ್ನೊಂದು ಬೋರರ್ ಬರುತ್ತೆ, ಆ ಟೈಮಲ್ಲಿ ನಾವೊಂದು ಬೋರರ್ಗೆ ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೇನಂದ್ರೆ ಎಲೆ ಚುಕ್ಕಿ ರೋಗ ಬರುತ್ತೆ, ಎಲ್ಲೆಲ್ಲಿ ಸ್ವಲ್ಪ ಓಪನ್ ಜಾಸ್ತಿ ಇದೆ ಅಲ್ಲಿ ಎಲೆ ಚುಕ್ಕೆ ರೋಗ, ಕೊಲೆಟೋಟ್ರೈಕಮ್ ಶಿಲೀಂಧ್ರದಿಂದ ಬರುವಂತಹ ರೋಗ, ಅದನ್ನು ನಾವು ಈಗ ಫಂಗಿಸೈಡ್ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಬಹುದು. ಈಗ ಕಾರ್ಬೆಂಡಿಸಮ್ ಅಂತ ಬರುತ್ತೆ, ಅಥವಾ ಹಲವಾರು ಬ್ರ್ಯಾಂಡ್ಗಳಲ್ಲಿ ನಿಮಗೆ ಸಿಗ್ಬೋದು, ಕಂಪ್ಯಾನಿಯನ್ ಇರ್ಬೋದು, ಸ್ಪ್ರಿಂಟ್ ಇರ್ಬೋದು. ಇದನ್ನು ಒಂದು ಬ್ಯಾರಲಿಗೆ 400 ಗ್ರಾಂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಸಂಪೂರ್ಣ ಹತೋಟಿ ಆಗುತ್ತೆ, ಈ ಎಲೆ ಚುಕ್ಕಿ ರೋಗ ಆಮೇಲೆ ಬರಲ್ಲ. ಇನ್ನೊಂದು ಏನಂದ್ರೆ ಜಾಸ್ತಿ ಮಳೆ ಬೀಳುವ ಪ್ರದೇಶದಲ್ಲಿ ಅಥವಾ ನೀರು ನಿಲ್ಲುವ ಪ್ರದೇಶದಲ್ಲಿ ಬಡ್ಡೆ ಕೊಳೆ ರೋಗ ಬರುತ್ತೆ, ಗಿಡ ಕೊಳೆ ರೋಗ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬಂದ ತಕ್ಷಣ ಅದಕ್ಕೆ ನಾವು ಈ ಶಿಲೀಂಧ್ರ ನಾಶಕವನ್ನು ಅದರ ಬಡ್ಡೆಗೆ ಸುರಿದ್ರೆ ಆಮೇಲೆ ಅದು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೊ ನಾವು ಆ ಟೈಮಲ್ಲಿ ನಾವು ಅದಕ್ಕೆ ಕಂಟ್ರೋಲಿಂಗ್ ಮೆಷರ್ ತಗೋಬೇಕಾಗತ್ತೆ. ಈಗ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸನ್ ಅನ್ಬಹುದು, ಅದನ್ನು ನಾವು ಒಂದು ಬ್ಯಾರಲಿಗೆ ಒಂದು 600 ಗ್ರಾಂನಷ್ಟು ಮಿಕ್ಸ್ ಮಾಡಿ ತಕ್ಷಣ ಬಡ್ಡೆಗೆ ಹೊಯ್ಬೇಕು. ಇಲ್ಲಿ ನಮಗೆ ಅಡ್ವಾಂಟೇಜ್ ಏನಂದ್ರೆ, ಇಲ್ಲಾಂದ್ರೆ ಈ ಮಳೆಗಾಲದಲ್ಲಿ ಏನಾಗುತ್ತೆ, ನಾವು ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಈ ಮಳೆ ನೀರಲ್ಲಿ ಈ ಗಿಡದಲ್ಲಿ ಇರುವ ರೋಗಾಣುಗಳು ಇನ್ನು ಕೆಳಗಡೆ ಇರುವ 10,000 ಗಿಡಗಳಿಗೆ ಸ್ಪ್ರೆಡ್ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ತಕ್ಷಣ ಒಂದು ಈ ಕಂಟ್ರೋಲಿಂಗ್ ಮೆಷಿನ್ ಮಾಡಿದ್ರೆ ಹತೋಟಿ ಮಾಡಬಹುದು. ಇನ್ನು ಇನ್ನೊಂದು ಕಜ್ಜಿಕಾಯಿ, ಅದು ಒಂದು ಹೌದು ಸಮಸ್ಯೆ ಇರಬಹುದು, ಅದಕ್ಕೂ ನಾವು ಸ್ಪ್ರೇ ಮಾಡಬೇಕು. ಕಜ್ಜಿಕಾಯಿ ನಾವು ನೋಡಿ ಹಾರ್ವೆಸ್ಟ್ ಮಾಡುವ ಟೈಮಲ್ಲಿ ನಾವು ನೋಡ್ತೀವಿ, ಹಾರ್ವೆಸ್ಟ್ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ. ಆದ್ರೆ ಸ್ಪ್ರೇ ಅನ್ನು ನಾವು ಏನ್ ಮಾಡ್ಬೇಕಂದ್ರೆ ಹೂ ಅರಳುವ ಟೈಮಲ್ಲೇ ಮಾಡಬೇಕಾಗತ್ತೆ. ಈ ಕಜ್ಜಿ ರಸ ಹೀರುವ ಕೀಟ ಗೆರೆಯ ಸಂಧಿಗಳಲ್ಲಿ ಅಥವಾ ಎಲೆಯ ಒಳಗಡೆ ಮೊಟ್ಟೆ ಇಡುತ್ತೆ ಅಥವಾ ಅಲ್ಲಿ ವಾಸ ಮಾಡಿರುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಅಥವಾ ಹೂವಿನ ಈ ಬ್ರಾಕ್ಸ್ ಅಂತೀವಿ, ಹೂವಿನ ದಳದ ಬುಡದಲ್ಲಿ ಅವಿತುಕೊಂಡಿರುತ್ತೆ. ಸೊ ಈ ಟೈಮಲ್ಲಿ ನಾವು ಒಂದು ಸ್ಪ್ರೇ ಕೊಟ್ಟರೆ ಸಂಪೂರ್ಣ ಹತೋಟಿ ಮಾಡಬಹುದು. ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಕೀಟನಾಶಕದ ಸ್ಪ್ರೇಯನ್ನು ಕೊಡಬೇಕಾಗುತ್ತೆ. ಹೀಗೆ ರೋಗ ಮತ್ತು ಕೀಟಗಳನ್ನು ನಾವು ನಿಯಂತ್ರಣ ಮಾಡಿಕೊಳ್ಳುವ ಮೂಲಕ ಏಲಕ್ಕಿಯಲ್ಲಿ ಒಳ್ಳೆ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅಂತಿಮವಾಗಿ ನಮ್ಮ ಏಲಕ್ಕಿ ಬೆಳೆಗಾರರಿಗೆ ತಾವು ಈ ಮುಂಗಾರು ಹಂಗಾಮಿನಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಅಂತಿಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ನೆಡೋದು ನೋಡಿ, ಮೇ ಜೂನಲ್ಲಿ ನಟ್ರೆ ಬಹಳ ಉತ್ತಮ. ಆಮೇಲೆ ಗುಂಡಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಅಂದ್ರೆ 1.5 ಅಡಿ ಉದ್ದ, 1.5 ಅಡಿ ಅಗಲಾದ್ರೂ ಇರಬೇಕು. ಆಮೇಲೆ ಆಳ ಜಾಸ್ತಿ ಬೇಡ, 1 ಅಡಿ ಆಳ ಸಾಕು. ಕಂಪೋಸ್ಟ್ ಮಿಕ್ಸ್ ಮಾಡಿ ಫುಲ್ ಮಾಡಿ ಅದನ್ನು ತುಂಬಿಸಿ ಆಮೇಲೆ ಗಿಡವನ್ನು ಮೇಲ್ಗಡೆ ನೆಡಬೇಕು. ಒಂದು ಸಪೋರ್ಟ್ ಇರಬೇಕು, ನೀರು ನಿಲ್ಬಾರ್ದು. ನೆರಳನ್ನು ನೋಡ್ಕೋಬೇಕು, 50% ಜಾಸ್ತಿ ಇರಬಾರ್ದು, ಕಡಿಮೆ ಆದ್ರೂ ಸಮಸ್ಯೆ ಆಗುತ್ತೆ. ಸೊ ಇದನ್ನು ನೋಡಿಕೊಂಡು ಆಮೇಲೆ ಗೊಬ್ಬರ ಎಲ್ಲ ಆಮೇಲೆ ಕೊಡಬಹುದು, ಬೇರುಗಳು ಬಂದ ಮೇಲೆ. ಅಂದ್ರೆ ನಾವು ಜೂನಲ್ಲಿ ನಾಟಿ ಮಾಡಿದ್ರೆ ಆಗಸ್ಟ್ ಸೆಪ್ಟೆಂಬರ್ಗೆ 1 ರೌಂಡ್ ಗೊಬ್ಬರ ಕೊಡಬಹುದು ಒಂದು. ಆಮೇಲೆ ಫೋಲಿಯರ್ ಸ್ಪ್ರೇ ಮುಖಾಂತರನು ಸಮೇತ ಗೊಬ್ಬರವನ್ನು ಕೊಡಬಹುದು. ಒಂದು ಬ್ಯಾರಲಿಗೆ 1.5 ಕೆಜಿ DAP, 1.5 ಕೆಜಿ MOP ಅನ್ನು ಮಿಕ್ಸ್ ಮಾಡಿ ಫೋಲಿಯರ್ ಸ್ಪ್ರೇ ಕೊಟ್ಟರೆ ಉತ್ತಮ. ಹಂಗೆ ಮಾಡಬಹುದು. ಈಗ ಆರ್ಗ್ಯಾನಿಕ್ ಆಗಿ ಮಾಡುವುದಾದ್ರೂ ಸಮೇತ ನೀವು ಈಗ ಸ್ಯೂಡೋಮೊನಾಸ್ ಅಥವಾ ಟ್ರೈಕೋಡರ್ಮಾ ಇಂಥದನ್ನು ಬಳಸ್ಕೋಬಹುದು. ಹೀಗೆ ನಾವು ನಿರ್ವಹಣೆಯನ್ನ ಮಾಡುವ ಮೂಲಕ ನಮ್ಮ ತೋಟಗಳನ್ನ, ಅದರಲ್ಲೂ ಕೂಡ ಏಲಕ್ಕಿ ತೋಟವನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನುವಂಥದ್ದು. ಏಲಕ್ಕಿ ತೋಟದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ಮೊಬೈಲ್ ನಂಬರ್ ಹೇಳ್ತೀನಿ, 9434376293. ಮತ್ತೊಮ್ಮೆ ಹೇಳಿ, 9434376293. ಒಳ್ಳೆಯದು. ಶ್ರೀಕೃಷ್ಣ ಎಸ್ ಭಟ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಮುಂಗಾರು ಹಂಗಾಮಿನಲ್ಲಿ ಏಲಕ್ಕಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಸಕಲೇಶಪುರದ ದೋಣಿಗಾಲಿನ ಸಮೀಪದಲ್ಲಿರುವ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಶ್ರೀಕೃಷ್ಣ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ.

ರೈತರು ತಮ್ಮ ಆದಾಯ ಹೆಚ್ಚಳಕ್ಕಾಗಿ ಅನುಸರಿಸುತ್ತಿರುವ ಮಾರ್ಗಗಳು, ಇಳುವರಿ ಹೆಚ್ಚಿಸಲು ಕೈಗೊಂಡಿರುವ ನವೀನ ಪದ್ಧತಿಗಳು ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ರೈತರಿಗೆ ಆಗಿರುವ ಪ್ರಯೋಜನಗಳ ಕುರಿತು ವಿಡಿಯೋಗಳನ್ನ ಮಾಡಿ ಕಳಿಸಿಕೊಡಬಹುದು. ವಿಜೇತ ವಿಡಿಯೋಗಳಿಗೆ ಪ್ರಥಮ ಬಹುಮಾನ 11,000 ರೂಪಾಯಿಗಳು, ದ್ವಿತೀಯ ಬಹುಮಾನ 5,000 ರೂಪಾಯಿಗಳು ಹಾಗೂ ತೃತೀಯ ಬಹುಮಾನ 3,000 ರೂಪಾಯಿಗಳು ನೀಡಲಾಗುವುದು. ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಕಳುಹಿಸಿಕೊಡಲಾಗುವುದು. ವಿಡಿಯೋಗಳನ್ನ ಕಳುಹಿಸಿಕೊಡಲು ಕಡೆಯ ದಿನಾಂಕ ಜುಲೈ 8ನೇ ತಾರೀಖು. ಆಸಕ್ತ ಕೃಷಿಕರು ತಮ್ಮ ವಿಡಿಯೋಗಳನ್ನು https://innovateindia.mygov.in ವೆಬ್ಸೈಟ್ ಮೂಲಕ ಅಪ್ಲೋಡ್ ಮಾಡಬಹುದು. ಗಮನಿಸಿ, ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲುದಾರಿಕೆ ನಮ್ಮ ಮೊದಲ ಆದ್ಯತೆ. ಅಭಿಯಾನದ ಅಂಗವಾಗಿ ದೇಶದಾದ್ಯಂತ ರೈತರ ಪ್ರಾತ್ಯಕ್ಷಿಕೆ ಕುರಿತ ವಿಡಿಯೋಗಳನ್ನು ಆಮಂತ್ರಿಸಲಾಗಿದೆ. ಕಡೆಯ ದಿನಾಂಕ ಜುಲೈ 8ನೇ ತಾರೀಖು. ಮೂಡಿ ಬರ್ತಾ ಇದೆ 102.2 MHz. ಇದು ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ. ಈಗ ಸಮಯ ಸರಿಯಾಗಿ 6:56. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ,